ಆಮೇಲೆ ಯಕೃತಿಗೆ ಸಂಬಂಧಪಟ್ಟಂತ ಕೆಲವು ಕಾಯಿಲೆಗಳು, ಜಾಂಡಿಸ್ ಅಂತ ಹೇಳ್ತಾರೆ ಅದಕ್ಕೆ, ಟೈಫಾಯ್ಡ್, ಪ್ಯಾರಾಟೈಫಾಯ್ಡ್ ಜ್ವರಗಳು, ಕಾಲರ ಇತ್ಯಾದಿ ರೋಗಗಳು ಮಲಿನ ನೀರಿನ ಸೇವನೆಯಿಂದ ಮಾತ್ರ ಬರುವಂತಹ ರೋಗಗಳು. ಅದಲ್ಲದೆ ಈ ಸೀಸದ ವಿಷ, ಫ್ಲೋರೋಸಿಸ್, ಇವು ಸಹ ನೀರಿನ ರಾಸಾಯನಿಕ ಮೂಲದ ಮಾಲಿನ್ಯತೆಯಿಂದ ಬರುವಂತಹ ರೋಗಗಳು. ಮನುಷ್ಯರ ಅಥವಾ ಪಶು ಪಕ್ಷಿಗಳ ತ್ಯಾಜ್ಯಗಳು ಇಲ್ಲವೇ ಈ ಕಾರ್ಖಾನೆಗಳ ತ್ಯಾಜ್ಯಗಳಿಂದ ಸಾಮಾನ್ಯವಾಗಿ ನೀರು ಮಲಿನವಾಗ್ತಾ ಇರುತ್ತೆ. ಹಾಗೆ ನೋಡಿದ್ರೆ ನೀರಿಂದನೇ ಬರುವಂತಹ ರೋಗಗಳನ್ನ ಮುಖ್ಯವಾಗಿ ಎರಡು ಗುಂಪುಗಳಾಗಿ ನಾವು ವಿಂಗಡಿಸಬಹುದು, ಶೀಘ್ರ ಮತ್ತು ದೀರ್ಘಕಾಲದ ಸಮಸ್ಯೆಗಳು ಅಂತ. ನೀರು ಸೇವಿಸಿ ಆದಮೇಲೆ ಕೆಲವು ಗಂಟೆಗಳಲ್ಲಿ ಅಥವಾ ಒಂದೆರಡು ದಿನಗಳಲ್ಲಿ ಸಮಸ್ಯೆಗಳು ಕಾಣಿಸ್ಕೊಂಡ್ರೆ ಆ ತರ ಸಮಸ್ಯೆಗಳನ್ನ ಶೀಘ್ರ ಸಮಸ್ಯೆಗಳು ಅಂತ ಕರೀತಾರೆ. ಉದಾಹರಣೆಗೆ ವಾಂತಿ, ಭೇದಿ ಹಾಗೆಲ್ಲ. ಇನ್ನು ನೀರಿನ ಸೇವನೆಯಿಂದ ಯಕೃತ್ತು ಮತ್ತೆ ಕೆಲವೊಮ್ಮೆ ಮೂತ್ರಪಿಂಡದ ಮೇಲೆ ಏನು ಸಮಸ್ಯೆಗಳಾಗ್ತವೆ ಇವೆಲ್ಲ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು. ಇವುಗಳಿಗೆ ಉದಾಹರಣೆ ಅಂದ್ರೆ ಅದೇ ಯಕೃತ್ತು, ಮೂತ್ರಪಿಂಡ ವಿಫಲ ಆಗ್ತಾ ಬರೋದು. ಇವು ಮುಖ್ಯವಾಗಿ ಈ ನೀರಿನಿಂದ ಕಂಡುಬರುವಂತಹ ಸಾಮಾನ್ಯವಾದ ರೋಗಗಳು ಅಂತ ಹೇಳಬಹುದು. ಹೌದು. ಇನ್ನು ಮುಖ್ಯವಾಗಿ ಈ ನೀರಿನ ಮಾಲಿನ್ಯಕ್ಕೆ ಏನು ಕಾರಣಗಳು, ಶುದ್ಧ ಕುಡಿಯುವ ನೀರು ಅಂದ್ರೆ ಏನು ಅಂತೀರಿ? ನೀರಿನ ಮಾಲಿನ್ಯಕ್ಕೆ ಕಾರಣಗಳಂದ್ರೆ ಮೊದಲನೇದಾಗಿ ಈ ಮೇಲ್ಮೈ ನೀರು ಅಥವಾ ಮಳೆಗಾಲದಲ್ಲಿ ಸಂಗ್ರಹಿಸಿಟ್ಟಿರ್ತೀವಪ್ಪ ಆ ನೀರನ್ನ ಯಾವುದೇ ಒಂದು ಚಿಕಿತ್ಸೆ ಇಲ್ಲದೆ ಹಾಗೆ ಬಳಸೋದು. ಕೆಲವೊಮ್ಮೆ ಬಾವಿ, ಕೆರೆ, ನದಿ ನೀರುಗಳ ಈ ಅಸಮರ್ಪಕ ಸೋಂಕು ನಿವಾರಣೆ ಪದ್ಧತಿಗಳು ಮತ್ತೆ ಬೇರೆ ಯಾವುದೇ ಮೂಲದಿಂದ ಮಾಲಿನ್ಯ ಆಗಿರಬಹುದು. ಉದಾಹರಣೆಗೆ ಪೈಪ್ಗಳ ಜೋಡಣೆ ಸರಿ ಇಲ್ಲದೆ ಇದ್ದು ಚರಂಡಿ ನೀರು ಕುಡಿಯೋ ನೀರಿನ ಜೊತೆ ಸಂಪರ್ಕ ಆಗಿರಬಹುದು, ಅಥವಾ ನಾವು ಈಜುಕೊಳದ ನೀರನ್ನ ಈಜುವಾಗ ಅಕಸ್ಮಾತ್ ಆಗಿ ಕುಡಿದು ಬಿಡಬಹುದು. ಇವೆಲ್ಲ ನೀರಿನ ಮಾಲಿನ್ಯಕ್ಕೆ ಕಾರಣ ಆಗ್ತವೆ. ನೀರಿನ ಶುದ್ಧೀಕರಣ ಅಂದ್ರೆ ಬೇಡದಂತಹ ರಾಸಾಯನಿಕ ವಸ್ತುಗಳು, ಜೈವಿಕ ವಸ್ತುಗಳು, ಘನ ಹಾಗೂ ಅನಿಲ ರೂಪದ ಕಣಗಳೇನಿರ್ತವೆ ಇವೆಲ್ಲವುಗಳನ್ನ ನೀರಿಂದ ಬೇರ್ಪಡಿಸೋದು ನೀರಿನ ಶುದ್ಧೀಕರಣ ಅಂತ ಅನಿಸ್ಕೊಳ್ಳುತ್ತೆ. ಈ 2007 WHO ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಅವರ ವರದಿ ಪ್ರಕಾರ 1.1 billion ಜನ ಶುದ್ಧವಾದ ಕುಡಿಯೋ ನೀರಿಂದ ವಂಚಿತರಾಗ್ತಾ ಇದ್ದಾರೆ ಅನ್ನೋದು. ಅಂದ್ರೆ 110 crore ಜನ. 110 crore ಜನ ವರ್ಷದಲ್ಲಿ ಸುಮಾರು 4 billion ಅಂದ್ರೆ ಎಷ್ಟು ಕೋಟಿ ಆಯ್ತು? 400 crore ಅಷ್ಟು ಜನರು ಅಶುದ್ಧ ನೀರಿನ ಸೇವನೆಯಿಂದ ಅತಿ ಭೇದಿಗೆ ಒಳಗಾಗಿದ್ದು ಅದರಲ್ಲಿ 1.8 million ಜನ ಸಾವನ್ನಪ್ಪಿದ್ದಾರೆ. ಇದು ವಿಶ್ವ ಆರೋಗ್ಯ ಸಂಸ್ಥೆ ವರದಿ. ಎಲ್ಲ ಅಭಿವೃದ್ಧಿ ಹೊಂದುತ್ತಿರುವಂತಹ ದೇಶಗಳಲ್ಲಿ ಹೀಗಾಗಿ ಅಶುದ್ಧ ನೀರಿನಿಂದ ಸಾವನ್ನಪ್ಪುವಂತಹ ರೋಗಗಳನ್ನು ಹತೋಟಿ ತರೋದೇ ಒಂದು ಮುಖ್ಯ ಗುರಿಯಾಗಿರುತ್ತೆ. ಇನ್ನು ಮುಖ್ಯವಾಗಿ ನಾವು ನೀರನ್ನ ಉಪಚಾರಕ್ಕೆ ಒಳಪಡಿಸಬೇಕಾಗುತ್ತೆ ಅಂದ್ರೆ ಚಿಕಿತ್ಸೆಗೆ ಒಳಪಡಿಸಬೇಕಾಗುತ್ತೆ. ಈ ನೀರಿನ ಚಿಕಿತ್ಸೆಯ ಉದ್ದೇಶಗಳು ಏನು ಅಂತೀರಿ? ಉದ್ದೇಶ ಅಂದ್ರೆ ಎಲ್ಲ ಬಗೆಯ ಮಾಲಿನ್ಯಕಾರಕ ವಸ್ತುಗಳನ್ನ ತೆಗೆದುಹಾಕಬೇಕು, ನೀರನ್ನ ಸುರಕ್ಷಿತವಾಗಿ ಮಾಡೋದು ಅಂತ. ನೀರಿನ ಗುಣ ಸ್ವಭಾವಗಳ ಮೇಲೆ ಯಾವ ರೀತಿಯ ಚಿಕಿತ್ಸೆ ಕೊಡೋದು ಅನ್ನೋದು ಆಧಾರವಾಗಿರುತ್ತೆ. ಹಾಗೆ ಎಷ್ಟು ಹಂತದ ಗುಣಮಟ್ಟದ ನೀರಿನ ಅವಶ್ಯಕತೆ ಇದೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ನೀರಿನಲ್ಲಿ ಕೆಲವೊಮ್ಮೆ ಓಡಾಡುವಂತ ಕಣಗಳಿರ್ತವೆ, ಸೂಕ್ಷ್ಮ ಜೀವಿಗಳಿರ್ತವೆ. ಸೂಕ್ಷ್ಮ ಜೀವಿಗಳಂದ್ರೆ ಬ್ಯಾಕ್ಟೀರಿಯಾ ಇರಬಹುದು, ವೈರಸ್ ಇರಬಹುದು, ಶಿಲೀಂಧ್ರಗಳಿರಬಹುದು. ಇಷ್ಟಲ್ಲದೆ ಕೆಲವೊಮ್ಮೆ ಕೆಲ ಖನಿಜಗಳು, ಕಬ್ಬಿಣ, ಮ್ಯಾಂಗನೀಸ್ ಇತ್ಯಾದಿ. ಅದಲ್ಲದೆ ರಸಗೊಬ್ಬರ ನಾವೇನು ಬಳಸ್ತೀವಿ ಅದರ ಅವಶೇಷಗಳು, ಇವನ್ನೆಲ್ಲ ಚಿಕಿತ್ಸೆಯಲ್ಲಿ ತೆಗೆಯಬೇಕಾಗುತ್ತೆ. ಎಲ್ಲ ರೋಗಕಾರಕ ಸೂಕ್ಷ್ಮಾಣುಗಳನ್ನ ನಿರ್ಮೂಲನೆ ಮಾಡಬೇಕಾಗುತ್ತೆ. ಹೀಗೆ ಆ ನೀರು ಕುಡಿದ್ರೆ ಯಾವುದೇ ರೋಗಗಳು ಬರಬಾರದು ಆ ತರ. ಹಾಗೆ ನೋಡಿದ್ರೆ ಈ ನೀರಿನ ಚಿಕಿತ್ಸಾ ವಿಧಾನಗಳನ್ನ ನಾವು 3 ವಿಧಗಳಾಗಿ ವಿಂಗಡಿಸಬಹುದು. ಒಂದು ಮನೆ ಬಳಕೆ ಅಥವಾ ಗೃಹ ಮಟ್ಟದಲ್ಲಿ ಅಂತ, ಎರಡನೇದು ಸಮುದಾಯ ಮಟ್ಟದಲ್ಲಿ, ಮೂರನೇದು ಬಹಳ ಬೃಹತ್ ಪ್ರಮಾಣ ಅಂದ್ರೆ ನಗರ ಪ್ರದೇಶಗಳಲ್ಲಿ ಏನು ಬಳಸ್ತಾರೆ ಅದು. ಈಗ ಈ ಸಣ್ಣ ಮಟ್ಟದ್ದು ಅಥವಾ ಈ ಗೃಹ ಮಟ್ಟದಲ್ಲಿ ನಾವು ಯಾವಾಗ ಈ ನೀರಿನ ಉಪಚಾರವನ್ನ ಕೈಗೊಳ್ಬೇಕಾಗತ್ತೆ, ಅಂದ್ರೆ ಯಾವಾಗ ಈ ಒಂದು ನೀರಿನ ಚಿಕಿತ್ಸೆ ಅವಶ್ಯಕವಾಗಿರುತ್ತೆ, ಮತ್ತೆ ಯಾವ ಸಂದರ್ಭದಲ್ಲಿ ಸಮುದಾಯ ಮಟ್ಟದಲ್ಲಿ ಇದು ಅವಶ್ಯಕವಾಗುತ್ತೆ ಅಂತೇಳಿ? ಗೃಹ ಮಟ್ಟದಲ್ಲಾದ್ರೆ ಕೆಲವೊಮ್ಮೆ ಬಾವಿಯಿಂದ, ಸುಮಾರು ಜನ ಬಾವಿಯಿಂದ ನೀರು ಸೇದಿ ನೀರು ಬಳಸ್ತಾ ಇರ್ತಾರೆ. ಆ ನೀರು ಮಲಿನವಾಗಿದ್ದಿರಬಹುದು, ಅವರೇನಾದರೂ ವಿಧಾನಗಳನ್ನ ಬಳಸಿ ಅದು ಪ್ರಯೋಜನ ಆಗದೇ ಇರಬಹುದು. ಆಮೇಲೆ ಸಮುದಾಯ ಮಟ್ಟದಿಂದ ಅವರಿಗೆ ನೀರಿನ ಪೂರೈಕೆ ಇರುತ್ತೆ, ಆದರೆ ಅದು ಅಸಮರ್ಪಕವಾಗಿರಬಹುದು. ಆಗ ಗೃಹ ಮಟ್ಟದಲ್ಲಿ ನೀರಿನ ಚಿಕಿತ್ಸಾ ವಿಧಾನದ ಅವಶ್ಯಕತೆ ಇದೆ. ಅಂದ್ರೆ ಈಗ ನಲ್ಲಿ ನೀರು ಬರ್ತಾ ಇದೆ ಅಂತಂದ್ರೆ ಅದನ್ನ ನಾವು ಗೃಹ ಮಟ್ಟದಲ್ಲಿ ಚಿಕಿತ್ಸೆಗೆ ಒಳಪಡಿಸ್ಕೋಬಹುದು. ಇನ್ನು ಸಮುದಾಯ ಮಟ್ಟದಲ್ಲಿ ಯಾವಾಗಬೇಕು, ಸಮುದಾಯ ಮಟ್ಟದಲ್ಲಿ ನೀರಿನ ಮೂಲ ಮಲಿನವಾಗಿರಬಹುದು, ಅವರು ತಗೊಂಡಿರುವಂತಹ ಸರಳ ಮುಂಜಾಗ್ರತಾ ಕ್ರಮಗಳು ವಿಫಲ ಆಗಿರಬಹುದು, ಸಮುದಾಯ ಮಟ್ಟದಲ್ಲಿ ಸಾಕಷ್ಟು ಸಂಪನ್ಮೂಲಗಳು ಇರಬಹುದು, ಆಮೇಲೆ ಈ ನೀರಿನ ಮೂಲ ಇಡೀ ಸಮುದಾಯಕ್ಕೆ ನೀರು ಪೂರೈಸುವಂತಹ ಸಾಮರ್ಥ್ಯ ಹೊಂದಿರಬಹುದು. ಆಗ ಸಮುದಾಯ ಮಟ್ಟದಲ್ಲಿ ನೀರಿನ ಚಿಕಿತ್ಸೆ ಕೊಡಬೇಕಾಗುತ್ತೆ. ಈ ನೀರಿನ ಚಿಕಿತ್ಸೆಯಲ್ಲಿ ಬಳಸುವಂತಹ ಬಹಳಷ್ಟು ವಿಧಾನಗಳಿದೆ ಇದರಲ್ಲಿ. ಅದನ್ನು ಎರಡು ಗುಂಪುಗಳಾಗಿ ಪುನಃ ವಿಂಗಡಿಸ್ತೇವೆ ನಾವು. ಮೊದಲನೇದು ಒಂಥರ ಶೋಧನ, ಸೋಸೋದು. ನೀರನ್ನು ಅತಿ ಚಿಕ್ಕ ಅಥವಾ ಸೂಕ್ಷ್ಮ ರಂಧ್ರಗಳಿರುವಂತಹ ಒಂಥರ ಗೋಡೆ ಮೂಲಕ ಹಾಯಿಸುವಂತಹದ್ದು, ಇದು ಶೋಧನೆ ಅಂತ ಅನಿಸ್ಕೊಳ್ಳುತ್ತೆ. ಇನ್ನೊಂದು ನಾನಾ ಬಗೆಯ ರಾಸಾಯನಿಕಗಳನ್ನ ಬಳಸಿ ಅಥವಾ ಸೂರ್ಯನ ಶಾಖವನ್ನ ಬಳಸಿ ಎಲ್ಲ ರೀತಿಯ ಸೋಂಕು ಕಾರಕಗಳನ್ನ ನಿರ್ಮೂಲ ಮಾಡೋದು. ಇದಕ್ಕೆ ಸೋಂಕು ನಿವಾರಕ ವಿಧಾನಗಳು ಅಂತ ಹೇಳ್ತಾರೆ. ಇನ್ನು ನಾವು ಈ ಮನೆ ಮಟ್ಟದಲ್ಲಿ ಬಳಸುವಂತಹ ಸರಳ ನೀರಿನ ಉಪಚಾರದ ವಿಧಾನಗಳು ಅಥವಾ ಚಿಕಿತ್ಸಾ ವಿಧಾನಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಸರಳವಾದ ವಿಧಾನಗಳನ್ನು ಹೇಳೋಣ. ಮೊದಲನೇದು ಬಹಳ ಸರಳ ವಿಧಾನ ಅಂದ್ರೆ ಈ ಮರಳನ್ನ ಬಳಸಿರುವಂತ ಫಿಲ್ಟರ್ ಅಥವಾ ಶೋಧಕ ಅಂತ ಕರೀತಾರೆ. ಇದು ನೀರಿನ ಶುದ್ಧೀಕರಣಕ್ಕೆ ಒಳ್ಳೆ ಆಯ್ಕೆ. ಯಾಕಂದ್ರೆ ಇದನ್ನ ಸ್ಥಳೀಯವಾಗಿ ಅಗ್ಗದಲ್ಲಿ ದೊರಕುವಂತಹ ಸಾಮಾನುಗಳಿಂದನೇ ತಯಾರಿಸಬಹುದು. ಬಳಕೆ ಕೂಡ ಬಹಳ ಸುಲಭ. ಇದರಲ್ಲಿ ಎರಡು ಮಡಕೆಗಳಿರ್ತವೆ. ಮೇಲಿನ ಮಡಕೆಯಲ್ಲಿ ಎಲ್ಲಕ್ಕಿಂತ ಕೆಳಗೆ ಒಂದು 5 ಸೆಂಟಿಮೀಟರ್ ದಪ್ಪ ಆಗುವಷ್ಟು ಜೆಲ್ಲಿ ಹಾಕಬೇಕು. ನಂತರ ಒಂದು 5 ಸೆಂಟಿಮೀಟರ್ ಅಷ್ಟು ಮರಳು, ದಪ್ಪನೆ ಮರಳು. ಅದರ ಮೇಲೆ 10 ಸೆಂಟಿಮೀಟರ್ ಆಗುವಷ್ಟು ಸಣ್ಣ ಮರಳು. ಈ ತರ ಮೂರು ಪದರಗಳನ್ನು ಹಾಕಿರ್ತಾರೆ. ಮಡಿಕೆ ಬುಡ ಭಾಗದಲ್ಲಿ ಸಣ್ಣ ಸಣ್ಣ ರಂಧ್ರಗಳಿರಬೇಕು. ಆಮೇಲೆ ಕೆಳಗಿನ ಮಡಕೆಗೆ ಒಂದು ಚಿಕ್ಕ ನಳ ಇರಬೇಕು, ನಳ ಅಥವಾ ನಲ್ಲಿ ನಲ್ಲಿ. ಆಯ್ತು. ಮೇಲಿನ ಮಡಕೆಯಲ್ಲಿ ನೀರು ಹಾಕಿದಾಗ ಅದು ಸೋಸಲ್ಪಟ್ಟು ಶೋಧನೆಗೊಳಲ್ಪಟ್ಟು ಕೆಳಗಿನ ಮಡಕೆಯಲ್ಲಿ ನೀರು ಸಂಗ್ರಹ ಆಗುತ್ತೆ. ಸುಮಾರಾಗಿ 2 ತಿಂಗಳಿಗೊಮ್ಮೆ ಇದನ್ನ ಬದಲು ಮಾಡಿದ್ರೆ ಆಯ್ತು. ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಈ ಸೋಸೋ ವೇಗ ಅಥವಾ ಶೋಧನಾ ವೇಗ ಕಡಿಮೆ ಆಗುತ್ತೆ, ಅವಾಗ ನಾವು ಇದನ್ನು ಬದಲು ಮಾಡಬೇಕು ಅಂತ ನಿಮ್ಗೆ ಅರ್ಥ ಆಗ್ತದೆ. ಮರಳು ಮತ್ತು ಜಲ್ಲಿಯನ್ನು ನಾವು ಬದಲಾವಣೆ ಮಾಡಬೇಕಾಗುತ್ತೆ. ಹೌದು, ಇದು ಮುಖ್ಯವಾಗಿ ಮರಳಿನ ಫಿಲ್ಟರ್ ಅಥವಾ ಮರಳಿನ ಶೋಧಕದ ಬಗ್ಗೆ ಆಯ್ತು. ಹೌದು, ಇನ್ನ ವಿಧಾನ ಇದೆ, ಇನ್ನೊಂದು ಬಟ್ಟೆ ಶೋಧನೆ ಅಂತ. ನಾವು ಯಾವ ಪಾತ್ರೆ ನೀರಿಂದ ತಗೊಂಡು ಕುಡಿತೇವೋ ಆ ಪಾತ್ರೆ ಕಂಠಕ್ಕೆ ಸ್ವಚ್ಛವಾದ ತೆಳುವಾದ ಹತ್ತಿ ಬಟ್ಟೆಯನ್ನ 4 ಬಾರಿ ಮಡಿಸಿ ನಂತರ ಜಾರದಂತೆ ಬಿಗಿಯಾಗಿ ಕಟ್ಟಬೇಕು. ಸುತ್ತಲು 4 ಪದರ ಮಾಡಿಬಿಟ್ಟು ನೀರನ್ನು ಸುರಿದಾಗ ಈ ಬಟ್ಟೆ ಶೋಧನೆಯಾಗಿ ಅದು ಕೆಳಗಡೆ ಸಂಗ್ರಹ ಆಗುತ್ತೆ. ಆದರೆ ಪ್ರತಿ ಬಾರಿ ಶೋಧಿಸಿದ ನಂತರವೂ ಕೂಡ ಬಟ್ಟೆಯನ್ನ ಸ್ವಚ್ಛವಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸ್ಕೊಳ್ಳೋಕೆ ಮರಿಬಾರದು. ಬಟ್ಟೆ ಮೇಲೆ ಯಾವುದೇ ಒಂದು ಕಲೆ ಅಥವಾ ಒಂದು ಚಿಕ್ಕ ರಂಧ್ರ ಕಂಡ್ರೂ ಕೂಡ ಬಟ್ಟೆಯನ್ನು ಬದಲಾಯಿಸಬೇಕು. ಈ ಬಟ್ಟೆ ಶೋಧನೆಯಿಂದ ಯಾವುದೇ ಹುಳದ ಮೊಟ್ಟೆ, ಕಾಲರ ಇತ್ಯಾದಿಗಳಿಂದ ರಕ್ಷಣೆ ಸಿಕ್ಕುತ್ತೆ. ಇದು ಮುಖ್ಯವಾಗಿ ಬಟ್ಟೆಯನ್ನ ಬಳಸುವಂತಹದ್ದು. ಹೌದು. ಇನ್ನೊಂದಿದೆ ಸಿರಾಮಿಕ್ ಶೋಧಕ ಅಂತ. ಈ ಶೋಧಕದಲ್ಲಿ ಕೂಡ ರಂಧ್ರಗಳು ಬಹಳ ಚಿಕ್ಕದಿರ್ತವೆ. ತುಂಬಾ ಅಂದ್ರೆ 0.6-3 micron ಇದು ಕೂಡ ಅಗ್ಗ ಮತ್ತೆ ಇದು ಬಾಳಿಕೆ ಕೂಡ ಬರುತ್ತೆ. ಈ ಸಿರಾಮಿಕ್ ಶೋಧಕದಿಂದ ಬ್ಯಾಕ್ಟೀರಿಯಾ ಮತ್ತು ಪ್ರೋಟೋಜೋವಾ ಇವೆಲ್ಲ ಸೂಕ್ಷ್ಮ ಜೀವಿಗಳು, ಇವುಗಳಿಂದ ಅದು ರಕ್ಷಣೆ ನೀಡುತ್ತೆ. ಇನ್ನು ಮತ್ತೊಂದಿದೆ ಸ್ವಲ್ಪ ದೊಡ್ಡದು, ಇದು ಜೈವಿಕ ಮತ್ತು ಮರಳಿನ ಶೋಧಕ ಅಂತ. ಎರಡು ತರ ಇದರಲ್ಲಿ ಕೆಲಸ ಆಗ್ತದೆ. ಇದು ಯಾಂತ್ರಿಕವಾಗಿಯೂ ಹೌದು, ಜೈವಿಕ ಆಗಿಯೂ ಹೌದು, ಅದು ಎರಡರ ಸಂಯೋಜನೆ. ಇದು ಇದರಲ್ಲಿ ಒಂದು ದೊಡ್ಡ ಧಾರಕ ಕಂಟೈನರ್ ಅಂತೀವಲ್ಲ, ಧಾರಕ ಇದು ಸುಮಾರಾಗಿ 1 meter ಅಷ್ಟು ಎತ್ತರ ಇದ್ದು ಮರಳನ್ನು ತುಂಬಿಸಿರ್ತಾರೆ ಅದರಲ್ಲಿ. ಆಮೇಲೆ ಮರಳಿಗಿಂತ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ನೀರಿರ್ತದೆ. ಈ ನೀರಿನ ಪದರ ಒಂಥರ ಜೈವಿಕ ಕ್ರಿಯಾಶೀಲ ತರ ಕೆಲಸ ಮಾಡಿ ಆಲ್ಗೆ ಇತ್ಯಾದಿ ಸೂಕ್ಷ್ಮವಾದಂತಹ ಸಸ್ಯಜೀವಿಗಳನ್ನ ಹೊಂದಿರೋದ್ರಿಂದ ನಾವು ನೀರಲ್ಲಿ ಸೋಸಿದಾಗ ನೀರಲ್ಲಿರುವಂತಹ ರೋಗಕಾರಕ ಸೂಕ್ಷ್ಮಾಣುಗಳನ್ನ ಅದು ಕಡಿಮೆ ಮಾಡುತ್ತೆ. ಅಂದ್ರೆ ಪೂರ್ತಿಯಾಗಿ ತೆಗೆಯೋಲ್ಲ, ಕಮ್ಮಿ ಆಗುತ್ತೆ, ಬ್ಯಾಕ್ಟೀರಿಯಾ ವೈರಸ್ಗಳೆಲ್ಲ ಕಮ್ಮಿ ಆಗ್ತವೆ. ಇದೊಂದು ವಿಧಾನ. ಇದಲ್ಲದೆ ಮತ್ತೊಂದು ಬಹಳ ಸುಲಭದ ವಿಧಾನ ಅಂದ್ರೆ ಸೂರ್ಯನ ಶಾಖದಿಂದ ನೀರನ್ನ ನಮ್ಮ ಸುರಕ್ಷಿತವಾಗಿಸೋದು. ಇದು ಹೇಗ್ ಮಾಡ್ಬೇಕಂದ್ರೆ ಒಂದು ಪ್ಲಾಸ್ಟಿಕ್ ಬಾಟಲಿ ಹೇಗಿರಬೇಕು, ಬಾಟಲಿ ಸ್ವಚ್ಛವಾಗಿ ಒಡಿಬಾರದು, ಆತರ ಪಾರದರ್ಶಕವಾಗಿರಬೇಕು, ಬಣ್ಣ ರಹಿತವಾಗಿರಬೇಕು. ಸುಮಾರಾಗಿ 1 liter ನೀರು ಹಿಡಿಯುವಷ್ಟು ಒಂದು ದೊಡ್ಡದ ಪ್ಲಾಸ್ಟಿಕ್ ಬಾಟಲಿ, ಅದರಲ್ಲಿ ನೀರು ತುಂಬಿಬಿಟ್ಟು ಅಕಸ್ಮಾತ್ ನಿಮ್ಮ ನೀರು ತೆಳುವಾಗಿಲ್ಲದೆ ಇದ್ರೆ ತುಂಬಿಬಿಟ್ಟು ಮುಚ್ಚಳ ಗಟ್ಟಿ ಹಾಕಿ 6 ಗಂಟೆಗಳ ಕಾಲ ಸೂರ್ಯನ ಶಾಖದಲ್ಲಿ ಇಟ್ಬಿಡೋದು. ಅಕಸ್ಮಾತ್ ಆ ದಿನ ನೀವಿಟ್ಟ ದಿನ ಮೋಡ ಕವಿದಿದ್ದಲ್ಲಿ ಪುನಃ ಮರುದಿನ ಇಡಬೇಕು. ಈ ಬಾಟಲಿ ನೀರು ಸುರಕ್ಷಿತ, ಇದರಿಂದ ನೀರು ಬಗ್ಸ್ಕೊಂಡು ಕುಡಿಬೇಕು. ಅಂದ್ರೆ ಈ ನೀರನ್ನ ಬೇರೆ ಬಾಟ್ಲಿಗೆ ಅಥವಾ ಪಾತ್ರಕ್ಕೆ ಹಾಕಬಾರದು, ಇದೇ ಬಾಟ್ಲಿಯಿಂದ ನೀರು ಬಗ್ಸ್ಕೊಂಡು ಕುಡಿಬೇಕು. ಈಗ ಮಾಡೋದ್ರಿಂದ ಅತಿಭೇದಿ, ಕಾಲರ, ಟೈಫಾಯ್ಡ್ ಈ ತರ ರೋಗಗಳನ್ನ ಉಂಟು ಮಾಡುವಂತಹ ಸೂಕ್ಷ್ಮಾಣುಗಳನ್ನ ಸೂರ್ಯನ ಶಾಪ ನಾಶಪಡಿಸಬಲ್ದು. ಬ್ಯಾಕ್ಟೀರಿಯಾ, ವೈರಸ್ಗಳೆಲ್ಲ ಗಮನಾರ್ಹ ಪ್ರಮಾಣದಲ್ಲಿ ಕಮ್ಮಿ ಆಗ್ತವೆ. ಆಮೇಲೆ ನೀರನ್ನ ನಾವು ಅದೇ ಬಾಟ್ಲಿಯಲ್ಲೇ ಇಡೋದ್ರಿಂದ ಪುನಃ ಅದು ಕಲುಷಿತ ಆಗೋದಿಲ್ಲ. ಯಾವುದೇ ಖರ್ಚು ವೆಚ್ಚ ಅಂತೂ ನಿಮಗಿಲ್ಲ. ಅನಾನುಕೂಲ ಅಂದ್ರೆ ಇದನ್ನ ಮಾಡ್ಲಿಕ್ಕೆ ಸ್ವಲ್ಪ ಸಮಯ ಬೇಕು ಒಂದು. ಆಮೇಲೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರನ್ನ ಚಿಕಿತ್ಸೆಗೆ ಒಳಪಡಿಸಲಿಕ್ಕೆ ಆಗೋದಿಲ್ಲ. ಅಂದ್ರೆ 6 ಗಂಟೆ ನಾವು ಇಡಬೇಕಾಗತ್ತೆ. ಅದೇ ಒಂದು ದೊಡ್ಡವಾದ ಒಂದು ಸಮಸ್ಯೆ ಅಂತ ಹೇಳಬಹುದು. ದೀರ್ಘಕಾಲ ತೆಗೆದುಕೊಳ್ಳುತ್ತೆ. ಇನ್ನ ರಾಸಾಯನಿಕ ವಿಧಾನಗಳನ್ನು ಕೂಡ ಏನಾದ್ರು ಬಳಸ್ಕೋಬಹುದು. ಇದರಲ್ಲೂ ಸುಮಾರಿದೆ. ರಾಸಾಯನಿಕ ಸೋಂಕುಗಳೆತ ವಿಧಾನಗಳು ಅಂತೀವಿ ನಾವು. ಬಹಳ ಮುಖ್ಯವಾಗಿ ಅಂದ್ರೆ ಕ್ಲೋರಿನ್ ದ್ರಾವಣ ಬಳಸೋದು. ಇದು ಸುಲಭ. ಕ್ಲೋರಿನ್ ಅಂದ್ರೆ ಸೋಡಿಯಂ ಹೈಪೋಕ್ಲೋರೈಟ್ ದ್ರಾವಣ ಅಂತ. ಅದು 25 ಲೀಟರ್ ನೀರಿಗೆ ಸುಮಾರು 5 ಮಿಲಿಲೀಟರ್ ಅಂದ್ರೆ ಒಂದು ಚಮಚ, ಒಂದು ಸಣ್ಣ ಚಮಚ ಆಗುವಷ್ಟು ಕ್ಲೋರಿನ್ ದ್ರಾವಣ ಬೇಕಾಗುತ್ತೆ. ಇದನ್ನ ನೀರಿನ ಸಂಗ್ರಹಣಾ ಧಾರಕಗಳಿಗೆ ಹಾಕಿ ಸ್ವಲ್ಪ ಮಿಶ್ರಣ ಮಾಡಿ 30 ನಿಮಿಷದ ನಂತರ ಆ ನೀರನ್ನ ನೀವು ಕುಡಿಬಹುದು. ಅದೇ ಇನ್ನೊಂದು ಬರುತ್ತೆ, ಅಕ್ವಾ ಟ್ಯಾಬ್ಸ್ ಅಂತ. ಇದು ಕ್ಲೋರಿನ್ ಅಂದೇ ಘನ ರೂಪ ಇದು. ಯಾಕೆಂದ್ರೆ ಇದನ್ನು ಸಂಗ್ರಹಿಸಿಡೋದು ಬಹಳ ಸುಲಭ. ಈ ಒಂದು ಅಕ್ವಾ ಟ್ಯಾಬ್ ಮಾತ್ರೆಯಲ್ಲಿ 67 ಮಿಲಿಗ್ರಾಮ್ಗಳಷ್ಟು ಕ್ಲೋರಿನ್ ಇರ್ತವೆ. ಈ ಒಂದು ಅಕ್ವಾ ಟ್ಯಾಬ್ 20 ಲೀಟರ್ ನೀರನ್ನ ಶುದ್ಧೀಕರಣ ಮಾಡುವಷ್ಟು ಸಾಮರ್ಥ್ಯ ಇದೆ ಅದಕ್ಕೆ. ಇದು ಹಾಗೆ ಹಾಕದ 30 ನಿಮಿಷಗಳ ನಂತರ ನೀವು ನೀರನ್ನ ಕುಡಿಬಹುದು. ಮೂರನೇದು PUR ಅಂತ. ಇವು ಒಂಥರ ಪ್ಯಾಕ್, ಈ ಶಾಂಪು ಎಲ್ಲ ಬರುತ್ತಲ್ಲ ಆ ತರ ಸ್ಯಾಚೆಟ್ಗಳಲ್ಲಿ ಬರ್ತವೆ. ಬಹಳಷ್ಟು ಪೊಟ್ಟಣಗಳಲ್ಲಿ ಬಹಳಷ್ಟು ರೋಗಕಾರಕ ಸೂಕ್ಷ್ಮಾಣುಗಳನ್ನು ಹೊಂದದಂತ ನೀರಿನ ಮೂಲಗಳನ್ನ ಪ್ಯಾಕೆಟ್ಗಳು ಸರಿಪಡಿಸ್ತವೆ. ಕ್ಲೋರಿನಿಗೂ ಅಕಸ್ಮಾತ್ ಬಗ್ಗದಂತಹ ಸೂಕ್ಷ್ಮಾಣುಗಳನ್ನು ಕೂಡ ಈ PUR ನಿರ್ಮೂಲನ ಮಾಡಬಲ್ಲದು. ಸುಮಾರು 10 ಲೀಟರ್ ನೀರಿಗೆ ಒಂದು ಪ್ಯಾಕೆಟ್ ಬೇಕಾಗುತ್ತೆ. ಈ PUR ಏನ್ ಮಾಡುತ್ತೆ, ಎಲ್ಲ ಈ ನೀರಿನಲ್ಲಿರುವಂತಹ ಕಣಗಳನ್ನ ಒಗ್ಗೂಡಿಸಿ ಕೆಳಗೆ ಶೇಖರಣೆ ಆಗುವಂತೆ ಮಾಡ್ತದೆ. ಆಗ ನಮ್ಮ ನೀರು ತಿಳಿಯಾಗ್ತದೆ. ಇನ್ನೊಂದು ಊಹಾಗಾರ ಅಂತ, ಇದು ಕೂಡ ಕ್ಲೋರಿನ್ ಆಧಾರಿತ ದ್ರಾವಣವೇ. ಇದಿಷ್ಟು ಬಿಟ್ಟು ತುಂಬಾ ಸುಲಭ ಇನ್ನೊಂದು ವಿಧಾನ ಅಂದ್ರೆ ನೀರನ್ನ ಕುದಿಸಿಬಿಡೋದು. ನೀರನ್ನ ಚೆನ್ನಾಗಿ ಕುದಿಸಬೇಕು, ಅದರಲ್ಲಿ ನೀರು ಗುಳ್ಳೆ ಗುಳ್ಳೆ ಬರಬೇಕು ಆ ತರ. ಎಲ್ಲ ಸೂಕ್ಷ್ಮಾಣುಗಳನ್ನ ಮೊಟ್ಟೆಗಳನ್ನ ನಾಶ ಮಾಡಲಿಕ್ಕೆ ಕುದಿಸೋದಕ್ಕಿಂತ ಒಳ್ಳೆ ವಿಧಾನವೇ ಇಲ್ಲ. ಆದ್ರೆ ನೀವು ಕುದಿಸುವಾಗ ನಿಮ್ಗೆ ಸ್ವಲ್ಪ ಗ್ಯಾಸ್ ಖರ್ಚಾಗಬಹುದು ಅಥವಾ ಉರುವಲು ಖರ್ಚಾಗಬಹುದು. ಆಮೇಲೆ ಕುದಿಸಂತ ನೀರು ಎಲ್ಲರಿಗೂ ಅಷ್ಟು ಹಿಡಿಸೋದಿಲ್ಲ, ಸ್ವಲ್ಪ ಸಪ್ಪಗಾದಂಗ ಆಗುತ್ತೆ. ಅಂದ್ರೆ ಈ ರೀತಿ ನಾವು ಶುದ್ಧೀಕರಿಸಿಕೊಳ್ತೀವಲ್ಲ ನೀರನ್ನ, ಅದನ್ನ ಹೇಗೆ ಸಂಗ್ರಹಿಸಿಡಬೇಕು ಅಂತೀರಿ? ಯಾಕಂದ್ರೆ ಸಂಗ್ರಹಣೆನೂ ಬಹಳ ಮುಖ್ಯವಾದ. ಹೌದು, ಶುದ್ಧವಾದ ನೀರು ಮತ್ತೆ ಅಶುದ್ಧವಾಗದಂತೆ ಸಂಗ್ರಹಿಸಿಡಬೇಕು ಅಂದ್ರೆ ನೀರು ಸಂಗ್ರಹಣ ಧಾರಕಗಳಿಗೆ, ನೀವು ಯಾವ್ದ್ರಲ್ಲಿ ಸಂಗ್ರಹಣ ಮಾಡ್ತಿರೋ ಅವಕ್ಕೆ ಬಿಗಿಯಾದ ಮುಚ್ಚಳ ಇರಬೇಕು. ಆಮೇಲೆ ಅದಕ್ಕೆ ಅದ್ರಗೊಂದು ನಲ್ಲಿ ಇರಬೇಕು, ನೀವು ನಳ ಇರಬೇಕು. ಆ ನಳದಿಂದಲೇ ನೀರನ್ನ ಹೊರತೆಗಿಬೇಕು, ಯಾವುದೇ ಲೋಟವನ್ನ ಅದ್ದಬೇಡಿ. ಬಹಳ ಮುಖ್ಯ. ಹೌದು, ಅದರಿಂದಲೂ ಸಾಕಷ್ಟು ಕಲುಷಿತತೆ ಉಂಟಾಗುತ್ತೆ. ಹೌದು, ನಾವು ಆ ಮುಚ್ಚಳವನ್ನು ತೆಗೆದು ನೀರು ತುಂಬಿಕೊಳ್ಳುವಾಗ್ಲೂ ಹೌದು ಅದು ಕಲುಷಿತ ಆಗುವಂತ ಸಾಧ್ಯತೆ ಹೆಚ್ಚಿರುತ್ತೆ. ಅದರಿಂದ ನಲ್ಲಿ ಮೂಲಕ ನೀರನ್ನ ಹೊರಗಡೆ ತೆಗೆಯೋದು ಬಹಳ ಮುಖ್ಯ. ಹೌದು. ಇನ್ನ ಈ ದೊಡ್ಡ ಪ್ರಮಾಣದ ನೀರಿನ ಚಿಕಿತ್ಸಾ ವಿಧಾನಗಳ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ? ಈ ಕಣಗಳು ಮತ್ತೆ ರೋಗಕಾರಕ ಜೀವಿಗಳನ್ನ ತೆಗೆದುಹಾಕ್ಲಿಕ್ಕೆ, ನೀರನ್ನ ನಿರ್ಮಲವಾಗಿಸಲಿಕ್ಕೆ ಸಾಮಾನ್ಯ ಈ ಪಟ್ಟಣಗಳಲ್ಲಿ ಮುನ್ಸಿಪಾಲಿಟಿಗಳು ಬೇರೆ ಬೇರೆ ಪದ್ಧತಿಗಳನ್ನು ಅನುಸರಿಸ್ತಾರೆ. ಮೊದಲನೇದು ವಾತಾಯನ ಅಂತ, 4-5 ವಿಧಾನ ಇದೆ ಅದು. ವಾತಾಯನ ಮೊದಲನೇದಾಗಿ, ವಾತಾಯನ ಏರೇಷನ್ ಅಂತೀವಿ, ನೀರನ್ನ ಗಾಳಿ ಜೊತೆ ಮಿಶ್ರಣ ಮಾಡಿಬಿಡೋದು. ಇದರಿಂದ ಏನಾಗುತ್ತೆ, ಕುಡಿಯುವಂತ ನೀರಿನ ಈ ಬಾಷ್ಪಶೀಲ ವಸ್ತುಗಳು, ವಾಲೆಟೈಲ್ ಬಾಷ್ಪಶೀಲ ವಸ್ತುಗಳು ಆವಿಯಾಗಿ ಹೋಗ್ತವೆ. ನಂತರ ಸೆಡಿಮೆಂಟೇಷನ್ ಅಥವಾ ಸಂಚಯ ಅಂತ ಹೇಳ್ತೀವಿ, ಭಾರವಾಗಿ ಸಂಚರಿಸುವಂತ ಘನ ಕಣಗಳು ಈ ಸಂಚಯನ ಪ್ರಕ್ರಿಯೆಯಲ್ಲಿ ಕೆಳಗೆ ಕೂತ್ಕೋತಾವವು. 24 ಗಂಟೆಗಳಲ್ಲಿ ಸಾಕಷ್ಟು ಸಂಚಯ ಪ್ರಕ್ರಿಯೆ ಮುಗಿದಿರುತ್ತೆ. ಆಮೇಲೆ ಘನೀಕರಣ ಅಂದ್ರೆ ಕೊಯಾಗ್ಯುಲೇಷನ್ ಅಂತ, ಈ ರಾಸಾಯನಿಕ ವಸ್ತು ಅಂತ ಒಂದು ಸಿಕ್ಕ ಆಲಮ್ ಅಂತಾರೆ. ಆಲಮ್ ಅಂದ್ರೆ ಅಲ್ಯೂಮಿನಿಯಂ ಸಲ್ಫೇಟ್, ಅದು ರಾಸಾಯನಿಕ ವಸ್ತು. ಇದನ್ನ ಹಾಕೋದ್ರಿಂದ ಎಲ್ಲ ಭಾರವಾದ ದೊಡ್ಡ ಕಣಗಳು ಒಟ್ಟಾಗಿ ಗುಂಪು ಕಟ್ಟಿಕೊಂಡು ಕೆಳಗೆ ಸಂಗ್ರಹ ಆಗ್ತವೆ. ಆಗ ನಮ್ಮ ನೀರು ತಿಳಿಯಾಗುತ್ತೆ. ನಂತರ ಶೋಧನೆ ಮಾಡುವಂತಹದ್ದು. ಶೋಧನೆ ಪುನಃ ಮೊದಲನೇದೆ, ಮರಳು, ಜಲ್ಲಿ ಅಥವಾ ಕಲ್ಲಿದ್ದಲ್ಲು ಪದರಗಳ ಮೂಲಕ ನೀರನ್ನು ಹಾಯಿಸಿ ಶೋಧಿಸುವಂತಹದ್ದು. ಇವೆಲ್ಲ ಆದ ಮೇಲೆ ಸೋಂಕುಗಳೆತ ಮಾಡಬೇಕು. ಅಂದ್ರೆ ರೋಗಕಾರಕ ಸೂಕ್ಷ್ಮಾಣುಗಳನ್ನ ನಾಶಪಡಿಸೋದು. ಇದನ್ ಹೇಗ್ ಮಾಡ್ತಾರೆ ಅಂದ್ರೆ ಕ್ಲೋರಿನ್ ಬಳಸಬಹುದು, ಅಥವಾ ಯುವಿ ಲೈಟ್ ಯುವಿ ಬೆಳಕನ್ನ ಬಳಸಬಹುದು, ಓಜೋನ್ ಬಳಸಬಹುದು, ಅಯೋಡಿನ್ ಬಳಸಬಹುದು. ಆದ್ರೆ ಇವೆಲ್ಲವುಗಳಲ್ಲಿ ಕ್ಲೋರಿನ್ ಬಳಕೆನೆ ತುಂಬಾ ಸಾಮಾನ್ಯ. ಯಾಕೆ? ಕ್ಲೋರಿನ್ ಬಹಳ ಪರಿಣಾಮಕಾರಿ ಮತ್ತೆ ಸುಲಭ ಕೂಡ ಬಳಸೋದು. ಆದ್ರೆ ಒಂದು ಮುಖ್ಯ ಅಂದ್ರೆ ಸರಿಯಾದ ಪ್ರಮಾಣದಲ್ಲಿ ಕ್ಲೋರಿನ್ ಅನ್ನ ಬಳಸುವಂತದ್ದು. ಎಷ್ಟು ನೀರಿದೆ ಅದಕ್ಕೆ ಎಷ್ಟು ಕ್ಲೋರಿನ್ ಬೇಕು ಅಷ್ಟು ಹಾಕೊಳ್ಬೇಕು. ನೀರಿನ ರುಚಿ ಮತ್ತು ವಾಸನೆಯಲ್ಲಿ ಮಾತ್ರ ಸ್ವಲ್ಪ ಬದಲಾವಣೆ ಆಗ್ತವೆ, ಇದು ಕೆಲವರಿಗೆ ಹಿಡಿಸದೇ ಇರಬಹುದು. ಇನ್ನ ಮುಖ್ಯವಾಗಿ ನೀರಿನ ಶುದ್ಧೀಕರಣದಲ್ಲಿ ಇನ್ನೂ ಬೇರೆ ಯಾವ್ದಾದ್ರು ತಂತ್ರಜ್ಞಾನಗಳಿದಾವೆ? ಹೌದು, ಆಧುನಿಕವಾಗಿ ನೋಡಿ ಅಲ್ಟ್ರಾ ಶೋಧನೆ ಅಂತ ಇದೆ. ಇಲ್ಲಿ ಸೂಕ್ಷ್ಮ ರಂಧ್ರಗಳ ಮೂಲಕ ನೀರನ್ನ ಹಾಯಿಸಿಬಿಟ್ಟು ಬೇಡದ ಎಲ್ಲ ವಸ್ತುಗಳನ್ನ ಬೇರ್ಪಡಿಸ್ತಾರೆ. ಆಮೇಲೆ ಅಯಾನಗಳ ವಿನಿಮಯ, ಬೇಡದ ಅಯಾನಗಳನ್ನ ಬೇರ್ಪಡಿಸಲಿಕ್ಕೆ, ನೀರನ್ನ ಗಡಸು ನೀರನ್ನ ಮೃದುವಾಗಿಸಲಿಕ್ಕೆ ಈ ಅಯಾನುಗಳ ವಿನಿಮಯ ಉಪಯುಕ್ತ. ಇಲ್ಲಿ ಏನ್ ಮಾಡ್ತಾರೆ, ಕ್ಯಾಲ್ಸಿಯಂ ಮತ್ತೆ ಮೆಗ್ನೇಶಿಯಂ ಅಯಾನುಗಳನ್ನ ಸೋಡಿಯಂ ಮತ್ತು ಪೊಟ್ಯಾಸಿಯಂಗಳ ಜೊತೆ ವಿನಿಮಯ ಮಾಡ್ತಾರೆ. ಆಮೇಲೆ ಮೂರನೇದು ಎಲೆಕ್ಟ್ರೋ ಡಿಅಯೋನೈಸೇಷನ್ ಅಂತ. ಇದರಲ್ಲಿ ಎಲ್ಲ ಅಯಾನುಗಳನ್ನ ಸಂಪೂರ್ಣವಾಗಿ ತೆಗೆದು ಬಿಡಬಹುದು. ಧನಾತ್ಮಕ ಮತ್ತೆ ಋಣಾತ್ಮಕ ಅಂತ ಎರಡು ಎಲೆಕ್ಟ್ರೋಡ್ಗಳಿರ್ತವೆ, ಅದರ ಮಧ್ಯೆ ನೀರನ್ನ ಹಾಯಿಸಬೇಕಾಗುತ್ತೆ. ಇನ್ನ ನೀರು ತಟಸ್ಥನೋ ಆಮ್ಲೀಯನೋ ಅಥವಾ ಕ್ಷಾರೀಯನೋ ಅಂತ ಹೇಗೆ ತಿಳ್ಕೋಬೇಕಾಗತ್ತೆ? ನೀರು ಹೇಳ್ಬೇಕಂದ್ರೆ ತಟಸ್ಥವಾಗೇ ಇರಬೇಕು. ಕೆಲವೊಮ್ಮೆ ಅದು ಆಮ್ಲೀಯ ಆಗಬಹುದು ಅಥವಾ ಕ್ಷಾರತೆ ಆಗಬಹುದು. ಇದನ್ನ ಗುರುತಿಸಲಿಕ್ಕೆ ಒಂದು ಮಾಪನ ಇದೆ, ಅದಕ್ಕೆ ನಾವು ಪಿಎಚ್ ಅಂತ ಕರಿತೇವೆ. ತಟಸ್ಥವಾಗಿದ್ರೆ ಆ ಪಿಎಚ್ 7 ಇರುತ್ತೆ, ಆಮ್ಲೀಯ ಆಗಿದ್ರೆ 7ಕ್ಕಿಂತ ಕಮ್ಮಿ ಇರುತ್ತೆ, ಕ್ಷಾರವಾಗಿದ್ರೆ 7ಕ್ಕಿಂತ ಜಾಸ್ತಿ ಇರ್ತದೆ. ಅಕಸ್ಮಾತ್ ನೀರು ಆಮ್ಲೀಯತೆ ಆಗಿದ್ರೆ ಸುಣ್ಣ ಅಥವಾ ಸೋಡಿಯಂ ಹೈಡ್ರಾಕ್ಸೈಡ್ ಸೇರಿಸಿ ಪಿಎಚ್ ಅನ್ನು ಸ್ವಲ್ಪ ಜಾಸ್ತಿ ಮಾಡಬಹುದು. ಅದೇ ನೀರು ಕ್ಷಾರತೆ ತೋರಿಸ್ತಾ ಇದ್ರೆ ಯಾವುದೇ ಆಮ್ಲ ಹೈಡ್ರೋಕ್ಲೋರಿಕ್ ಅಥವಾ ಇನ್ಯಾವುದೇ ಒಂದು ಆಮ್ಲ ಸೇರಿಸಿ ಪಿಎಚ್ ಅನ್ನು ಸ್ವಲ್ಪ ಕಮ್ಮಿ ಮಾಡಬಹುದು. ಹೀಗೆ ಇನ್ನ ನೀರಿನ ಉಪಚಾರಕ್ಕೆ ಮೊದಲು ಏನ್ ಮಾಡ್ತಾ ಇದ್ರು ಅನ್ನೋದಕ್ಕೆ ದಾಖಲೆಗಳೇನಾದ್ರೂ ಇದ್ದಾವೆ? ಹೌದೌದು, 17ನೇ ಶತಮಾನದಲ್ಲೇ ನೀರಿನ ಶೋಧನೆಗೆ ಪ್ರಯತ್ನ ಪ್ರಾರಂಭ ಆಯಿತು ಅಂತ ದಾಖಲೆಗಳು ಹೇಳ್ತವೆ. ಸರ್ ಫ್ರಾನ್ಸಿಸ್ ಬೇಕಾನ್ ಇವರೇನ್ ಮಾಡಿದ್ರು, ಸಮುದ್ರದ ನೀರನ್ನ ಮರಳಿನ ಮೂಲಕ ಹಾಯಿಸಿ ಸಮುದ್ರದ ಉಪ್ಪಿನಂಶ ಏನಾದ್ರೂ ಕಮ್ಮಿ ಆಗುತ್ತಾ ಅಂತ ಅವನು ಪ್ರಯತ್ನ ನಡೆಸಿದ. ಅದು ಯಶಸ್ವಿ ಆಗಲಿಲ್ಲ. ಆದರೆ ಈ ನಿಟ್ಟಿನಲ್ಲಿ ಅದು ಹೊಸ ಆಸಕ್ತಿಯನ್ನ ಅನ್ಯರಲ್ಲಿ ಕೆರಳಿಸಿತು. ಮುಂದೆ ಆಂಟೋನಿ ಲಿಯಾನ್ ಹುಕ್ ಅವರು ಸೂಕ್ಷ್ಮದರ್ಶಕವನ್ನ ಕಂಡುಹಿಡಿದ್ರು. ಆ ಸೂಕ್ಷ್ಮ ದರ್ಶಕದಿಂದ ನೀರಲ್ಲಿರುವಂತಹ ಸೂಕ್ಷ್ಮ ಜೀವಿಗಳನ್ನ ನೋಡ್ಲಿಕ್ಕೆ ಸಾಧ್ಯ ಆಯಿತು. ಜನರಿಗೆ ಅರ್ಥ ಆಯಿತು ನೀರಲ್ಲಿ ಸೂಕ್ಷ್ಮ ಜೀವಿಗಳು ಇರ್ತವೆ ಅಂತ. ಆಮೇಲೆ 1804 ಸ್ಕಾಟ್ಲೆಂಡ್ ಅಲ್ಲಿ ಮರಳಿನ ಶೋಧಕಗಳನ್ನ ಬಳಸಿದ್ರು ಅನ್ನುವ ಬಗ್ಗೆ ದಾಖಲೆ ಇದೆ. ಹಾಗೆ ಜಾನ್ ಸ್ನೋ ಅನ್ನುವಾತ ಕ್ಲೋರಿನ್ ಬಳಕೆಯಿಂದ ಸೋಂಕು ನಿವಾರಣೆ ಮಾಡಲು ಬಳಸಿದ್ದ. ಇದು ಸುಮಾರು 1879. ಹೀಗೆ ಸಾಕಷ್ಟು ಪ್ರಯತ್ನಗಳು ಹಿಂದೆ ಕೂಡ ನಡೆದಿದ್ದಾವೆ. ಹೌದು, ಇನ್ನ ನೀರಿನಲ್ಲಿ ಈ ಫ್ಲೋರಿನ್ ಅಂಶ ಹೆಚ್ಚಿರೋದು ಕೂಡ ಕೆಲವು ಪ್ರದೇಶದಲ್ಲಿ ನಾವು ಕಾಣಬಹುದು. ಈ ಫ್ಲೋರಿನ್ ಅಂಶ ಹೇಗೆ ಕಡಿಮೆ ಮಾಡಬಹುದು ಅಂತೀರಿ? ಫ್ಲೋರಿನ್ ಒಂದು ಮುಖ್ಯವಾದ ಖನಿಜಾಂಶ. ಆದರೆ ಫ್ಲೋರಿನ್ ಮೂಳೆಗಳ ಹಲ್ಲುಗಳ ಇವಕ್ಕೆಲ್ಲ ಬೆಳವಣಿಗೆಗೆ ಅವಶ್ಯಕವಾದ ಪೋಷಕಾಂಶನೇ. ಏನಾಗುತ್ತೆ, ನೀರಿನಲ್ಲಿ ಫ್ಲೋರಿನ್ ಅಂಶ ಎಷ್ಟಿರಬೇಕೋ ಅಷ್ಟಿರಬೇಕು. ಅದಕ್ಕಿಂತ ಜಾಸ್ತಿ ಇದ್ರೆ ಅಂದ್ರೆ 2 ppm ಆ ಮಟ್ಟಕ್ಕಿಂತ ಜಾಸ್ತಿ ಇದ್ದಾಗ ಅದರ ಪರಿಣಾಮ ಸ್ವಲ್ಪ ವ್ಯತಿರಿಕ್ತವಾಗುತ್ತೆ. ಯಾವುದರ ಮೇಲೆ ಅಂದ್ರೆ ಹಲ್ಲು ಮತ್ತು ಮೂಳೆಗಳ ಮೇಲೇನೆ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 960 ಹಳ್ಳಿಗಳಲ್ಲಿ ಫ್ಲೋರಿನ್ ಅಂಶ ಜಾಸ್ತಿ ಇದೆ. ಅದರಿಂದ 42 ಲಕ್ಷ ಜನ ಸುಮಾರು ಹೆಚ್ಚಿನ ಫ್ಲೋರಿನ್ ಅಂಶ, ಅದಕ್ಕೆ ಫ್ಲೋರೋಸಿಸ್ ಅಂತ ಕರಿತೀವಿ ನಾವು, ಅದರಿಂದ ಜನ ಬಳಲ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ವರದಿಯಾಗಿದೆ. ಹಾಗೆ ಸರಳವಾದ ರೀತಿಯಲ್ಲಿ ಕುಡಿಯೋ ನೀರಲ್ಲಿ ಫ್ಲೋರೈಡ್ ಖನಿಜವನ್ನ ಕಡಿಮೆ ಮಾಡುವಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಇಲ್ಲಿ ಪ್ರಯೋಗ ನಡೆಸಲಾಯಿತು. 3 ಬಗೆಯ ಪ್ರಯೋಗಗಳನ್ನ ಹಮ್ಮಿಕೊಂಡಿದ್ವು. ಒಂದು ಲವಂಗ, ಇನ್ನೊಂದು ನುಗ್ಗೆ ಬೀಜ, ಮೂರನೇದು ಆಲಂ. ಲವಂಗನ ಸುಮಾರಾಗಿ 0.8 gram ಅಂದ್ರೆ 1 gram ಸ್ವಲ್ಪ ಕಮ್ಮಿ, 5 liter ನೀರಲ್ಲಿ ಹಾಕಿ 1 ಗಂಟೆಗಳ ಕಾಲ ಇಡೋದು ಅಂತ. ನುಗ್ಗೆ ಬೀಜಗಳಾದ್ರೆ ಒಂದು 4-5 ಬೀಜಗಳು ಪ್ರತಿ 5 liter ನೀರಲ್ಲಿ, ಇದು 12 ಗಂಟೆಗಳ ಕಾಲ ಇಡಬೇಕಾಗುತ್ತೆ. ಆಮೇಲೆ ಆಗ್ಲೇ ಹೇಳಿದ್ವು ಆಲಂ ಅಂತ, ಇದು ರಾಸಾಯನಿಕ ವಸ್ತು. ಇದನ್ನ 1 liter ಸುಮಾರು 250 mg ಇದು ಕೂಡ 12 ಗಂಟೆಗಳ ಕಾಲ. ಈ 3 ವಿಧಾನಗಳನ್ನ ಬಳಸಿದಾಗ ಎಲ್ಲ ವಿಧಾನಗಳಲ್ಲೂ ಫ್ಲೋರಿನ್ ಅಂಶ ಕಮ್ಮಿ ಆಯ್ತು. ಆದರೆ ಆಲಂ ಅತ್ಯಂತ ಹೆಚ್ಚು ಪರಿಣಾಮಕಾರಿಯಾಗಿ ಕಂಡುಬಂತು, ಹೆಚ್ಚಿನ ಸ್ವೀಕೃತಿಯನ್ನ ಪಡೆಯಿತು. ಯಾಕಂದ್ರೆ ಆಲಂ ಬಳಕೆಯಿಂದ ನೀರಿನ ವಾಸನೆ ಮತ್ತು ಬಣ್ಣದಲ್ಲಿ ಏನೂ ವ್ಯತ್ಯಾಸ ಕಂಡು ಬರಲಿಲ್ಲ. ಹೀಗೆ ಕುಡಿಯೋ ನೀರು ಶುದ್ಧವಾಗಿರಬೇಕು, ಅಂದ್ರೆ ಮಾತ್ರ ಆರೋಗ್ಯ ಕಾಪಾಡಿಕೊಳ್ಳಕ್ಕಾಗುತ್ತೆ. ಗೃಹ ಮಟ್ಟದಲ್ಲಿ ಅಥವಾ ಮನೆ ಮಟ್ಟದಲ್ಲಿ ನಮಗೆ ಸೂಕ್ತವಾದ ಚಿಕಿತ್ಸಾ ಪದ್ಧತಿಯನ್ನ ಆಯ್ಕೆ ಮಾಡ್ಕೋಬೇಕು, ಯಾಕಂದ್ರೆ ಎಷ್ಟೊಂದು ವಿಧಾನಗಳಿದೆ. ಹಾಗೆ ಸರ್ಕಾರ ಕೂಡ ದೊಡ್ಡ ಪ್ರಮಾಣದ ನೀರಿನ ಪೂರೈಕೆ ಮಾಡುವಾಗ ಸೂಕ್ತ ಚಿಕಿತ್ಸಾ ಪದ್ಧತಿಯನ್ನ ಪರಿಣಾಮಕಾರವಾಗಿ ಆಯೋಜಿಸಿ ಜನರ ಆರೋಗ್ಯವನ್ನ ಕಾಪಾಡುವಲ್ಲಿ ನೆರವಾಗಬೇಕು. ಯಾಕೆಂದ್ರೆ ಇವತ್ತು ನಾವು ನೋಡ್ತಾ ಇದ್ದೀವಿ, ಕುಡಿಯೋ ನೀರನ್ನು ಕೂಡ ಬಾಟ್ಲಿಗಳಲ್ಲಿ ಇವತ್ತು ಕೊಂಡ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಹೌದು, ಯಾಕೆಂದ್ರೆ ಇವತ್ತು ನಾವು ಹಾಲಿನಗಿನ್ನ ಹೆಚ್ಚು ಬೆಲೆಯನ್ನ ಈ ಕುಡಿಯೋ ನೀರಿಗೆ ಬಾಟ್ಲಿ ನೀರಿಗೆ ಕೊಟ್ಟು ಕೊಂಡುಕೊಳ್ಳಬೇಕಾದಂತ ಪರಿಸ್ಥಿತಿ ಇರುವಾಗ ನಾವು ನಮ್ಮ ಮನೆಯ ನೀರನ್ನ ಸರಿಯಾಗಿ ಬಳಕೆ ಮಾಡ್ಕೋಬೇಕಾಗತ್ತೆ. ವಿಶೇಷವಾಗಿ ಕುಡಿಯೋ ನೀರನ್ನ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಅವರು ಯಾವ ರೀತಿಯಾಗಿ ಒಂದು ಬಳಸ್ಕೋಬಹುದು, ಅದರಲ್ಲಿ ಯಾವ್ಯಾವ ವಿಧಾನಗಳನ್ನ ಬಳಸ್ಕೊಂಡು ಅವರು ಶುದ್ಧೀಕರಿಸ್ಕೋಬಹುದು, ಬಳಕೆಗೆ ಯೋಗ್ಯವನ್ನಾಗಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಅವ್ರಿಗೆ ಪರಿಚಯ ಮಾಡಿಕೊಳ್ಳೋಣ ಅಂತಂದು ತಮ್ಮನ್ನು ಇಷ್ಟಲ್ಲೇ ಕೇಳಿದೆ. ಡಾಕ್ಟರ್ ವಿಜಯಲಕ್ಷ್ಮಿ ಅವರೇ, ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ, ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕುಡಿಯುವ ನೀರಿನ ಉಪಚಾರ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಗೃಹ ವಿಜ್ಞಾನ ಪ್ರಾಧ್ಯಾಪಕರಾದ ಡಾ ಕೆಜಿ ವಿಜಯಲಕ್ಷ್ಮಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇನ್ನು ಮುಂದೆ ಜನಪದ ಗೀತೆ. ಕೊಲೆ ಕೋಲು ಕೊಲನ್ನ ಕೋಲು ಕೊಲೆ ಕೊಲನ್ನ ಕೊಲೆ ಕೋಲು ಕೊಲನ್ನ ಕೋಲು ಕೊಲೆ ಕೊಲನ್ನ ಕೊಲೆ ಕೋಲು ಕೊಲನ್ನ ಕೋಲು ಕೊಲೆ ಕೊಲನ್ನ ಕೊಲೆ ಕೋಲು ಕೊಲನ್ನ ಕೋಲು ಕೊಲೆ ಮಲ್ಲಯ್ಯನಿರುವುದು ಇಲ್ಲಿಗೆ ಗಾವುದ ಮಲ್ಲಯ್ಯನ ಮಡದಿ ಮರುಗಮ್ಮ ಕೊಲನ್ನ ಕೊಲೆ ಮಲ್ಲಯ್ಯನ ಮಡದಿ ಮರುಗಮ್ಮ ಮಲ್ಲಯ್ಯನ ಮಡದಿ ಮರುಗಮ್ಮನಿರುವುದು ಕಲ್ಲು ಮಳಿಗೆ ಕೈಲಾಸ ಕೊಲನ್ನ ಕೊಲೆ ಕಲ್ಲು ಮಳಿಗೆ ಕೈಲಾಸ ಕೊಲನ್ನ ಕೊಲೆ ಕೋಲು ಕೊಲನ್ನ ಕೋಲು ಕೊಲೆ ಕೊಲನ್ನ ಕೊಲೆ ಕೋಲು ಕೊಲನ್ನ ಕೋಲು ಕೊಲೆ ಮಲ್ಲಯ್ಯ ಶಿವನಿ ವೆಲ್ಲಿ ಬಿಡಿಕೆ ಬಿಟ್ರೆ ಮಲ್ಲಿಗೆ ಬೆಳವು ಮತಿ ಘಟ್ಟ ಕೊಲನ್ನ ಕೊಲೆ ಮಲ್ಲಿಗೆ ಬೆಳವು ಮತಿ ಘಟ್ಟ ಮಲ್ಲಿಗೆ ಬೆಳವೋ ಮತಿ ಘಟ್ಟುರ ಮುಂದೆ ಬಯಲಾಗೆ ಬಿಟ್ರು ಪರುಸೆಯ ಕೊಲನ್ನ ಕೊಲೆ ಬಯಲಾಗೆ ಬಿಟ್ರು ಪರುಸೆಯ ಕೊಲನ್ನ ಕೊಲೆ ಕೋಲು ಕೊಲನ್ನ ಕೋಲು ಕೊಲೆ ಕೊಲನ್ನ ಕೊಲೆ ಕೋಲು ಕೊಲನ್ನ ಕೋಲು ಕೊಲೆ ಒಕ್ಕಾಲ ಹುರಿ ಗೆಜ್ಜೆ ಒಕ್ಕಾಲ ಕಿರು ಗೆಜ್ಜೆ ಚೊಕ್ಕ ಬೆಳ್ಳಿಲಿ ಮಕರಂಬ ಕೊಲನ್ನ ಕೊಲೆ ಚೊಕ್ಕ ಬೆಳ್ಳಿಲಿ ಮಕರಂಬ ಚೊಕ್ಕ ಬೆಳ್ಳಿಲಿ ಮಕರಂ ಹಾಕಿದ ಕುದುರೆ ಹೊಕ್ಕ ಉಮಾನವಮಿ ಪೌಜಿಗೆ ಕೊಲನ್ನ ಕೊಲೆ ಹೊಕ್ಕ ಉಮಾನವಮಿ ಪೌಜಿಗೆ ಕೊಲನ್ನ ಕೊಲೆ ಕೋಲು ಕೊಲನ್ನ ಕೋಲು ಕೊಲೆ ಕೊಲನ್ನ ಕೊಲೆ ಕೋಲು ಕೊಲನ್ನ ಕೋಲು ಕೊಲೆ ಜನಪದ ಗೀತೆ ಕೇಳಿದಿರಿ. ಮದ್ಯ ಮತ್ತು ಮಾದಕ ವಸ್ತುಗಳ ದಾಸರಾಗಿದ್ದೀರಾ? ಕುಡಿತ, ಗಾಂಜಾ, ನಿದ್ರೆ ಬರಿಸುವ ಮಾತ್ರೆಗಳು, ಮತ್ತು ಬರಿಸುವ ಪುಡಿಗಳು, ಭ್ರಮೆಯನ್ನುಂಟು ಮಾಡುವ ರಾಸಾಯನಿಕಗಳ ಸೇವನೆ ಒಂದು ಮಾನಸಿಕ ಖಾಯಿಲೆ. ಇವುಗಳ ಸೇವನೆ ದೈಹಿಕ, ಮಾನಸಿಕ ಹಾಗೂ ಸಾಮಾಜಿಕ ದುಷ್ಪರಿಣಾಮ ಉಂಟು ಮಾಡುತ್ತದೆ. ಈ ದುಶ್ಚಟಗಳು ನಿಮ್ಮ ಜೀವನ